الله الرحمن الرحيم الحمد لله رب العالمين والصلاة والسلام على أشرف الأنبياء والمرسلين نبينا محمد وعلى آله وصحبه أجمعين ومن سار على نهجه واستنى بسنته إلى يوم الدين أما بعد أعوذ بالله من الشيطان الرجيم فلا وربك لا يؤمنون حتى يحكموك فيما شجر بينهم ثم لا يجدوا في أنفسهم حرجا مما قضيت ويسلموا تسليما الله سبحانه وتعالى وحي قرباني فلا وربك كليل فانك ورسكلانك غندبا وحي قربامي لا يؤمنون أميهم إيمان وكم غنوي حتى يحكموك فيما شجر بينهم أميهم غمدوغا جهي مسلتهوغا كليل فانو نياك ربا فراتك كم غميهم همجساف مدانين ثم لا يجدوا في أنفسهم حرجا مما قضيت ويسلموا تسليما دين أميهم جهتهوغا خليق فانو نياك ربي قتام دوغا إبس مسألة نتي إكن رنگلا قبول كف مدان دي الله وحي قرباني تيباميهم ميهكو إيمان و إيمان بكم غنوه تيباميهم مدوغا جهه هريها مسألة تهيگا نياك را فراتهيگا قتوغا رسول الله صلى الله عليه وسلم جساف مدان دي ادی کلیگ فان قربا نیای مت تی بامی ہن روہن جہ تی بامی ہن مسل تہ گنیا کرا فرات کم گ رسول ہم جس ادی کلی فان قربا نیای تی بامی ہن روہن جہ نے اے گوتا وجو مد دان دین تی بامی ہن کر می ہ کو ایمان بکم گنو اے کم رسول تھ باون ونی ایمان کم گ شرط تہ گتن شرط کم گ اللہ سبحانہ و تعالی وفا کلیگ فان گ شر کلیگ فان گ حکم فلا ایمان و امی ہ اللہ کو ایمان نو اے ಎಂಗೋ ಮುಮಿನೆ ಕಮುಗ ವನ್ಯ ರಸೂಲಾ ತಬಾ ವಂಜಿಹೆ ರಸೂಲಾಗೆ ಸುನ್ನತ ತಬಾನು ವೇಂ ಎಬ್ಬಸ್ಮಿಹ ಕಮ ಮುಮಿನ ಕನು ವೇವೇ ಕಲೇಗ ಫಾನು ಎಂಗೇವಿ ಕಂದತ್ತ ಕುರಂಜಿಹೆ ಕಲೇಗ ಫಾನು ಕುರಬಾನಿ ಯಾ ರುಹೆಂಜಿಹೆ ಇತುನ್ ರುಹೆಂಜಿಹೆ ನ ಕಬೂಲ್ ಕುರಂಜಿಹೆ ಬೋನಮ ಕಿಯಮಂ ಗನ್ನಂಜಿಹೆ ನೆನ್ನುನಿ ಅಲ್ಲಾಹಂ ಈಮಾನ್ ಬಿಕಮ ಗನುವಾನ್ ಅದಿಯಸ ಅಲ್ಲಾಹು ವಹಿ ಕುರಬನಿ ಫಿನ್ ತನಾಜಅತುಂ ಫಿ ಶೈಇನ್ ಫರ್ದೂಹು ಇಲಲ್ಲಾಹಿ ವರ್ರಸೂಲ್ ತಿಬಾಮಿಹುಂ ಕಮಕ ಖಿಲಾಫ್ ವಜ್ಜನಮ فردوه الى الله والرسول تبعهم اوها الله شايك لان رسولا كان رد قراش وشعلاش اي معنى كي قروانا سنه بلاره كم حل كما كاتي بامهم خلاف الجاب حق قروانا سنه كم حل وتي كين التبلاره بلا اي تكن تقراش اديس الله وحي قربان من يطيع الرسول فقد اطاع الله رسولك من تلك ما داك في ميها هم كشبرم الله كي من تلك ما داك فيها اے اللہ کی من ترکن ادا کرے اے رسول اللہ کی من ترکن ادا کو گن کنے گفان کی من ترکن ادا کروں گے اللہ کی من ترکن ادا کروں کم گے کلاں گے لو ان کم اللہ کی من ترکن ادا کرامی ہا گم اچھے بنی رسول اللہ کی من ترکن ادا کروں کنے گفان گے سنت تباون ایرم اللہ کی من ترکن گانے حقیقت ہوا کنے گفان گے سنت ان گون من تباو جے کم گوانا حقیقت کو اللہ کی من ترکن ادا کرے اے کلاں گے ಕಲಾಂಗೆ ಶರೀಯ ಮೀಸ್ತಕುನ್ನ ಫೋರ್ ಕೊದ್ದೆವು ಮಟ್ಟಕ ರಸೂಲಕ್ಕೆ ಇಖ್ತಿಯಾರ್ ಕೊರಲ್ಲ ಅವನ ಬೆಂಗಾತ ಫೋನುವಿ ಅಮೇ ಕಲೇಗ ಫಾನು ಎ ವಿದಾಳವ ಬಸ್ರು ತಕ ಅಮರು ಕೊರಲ್ಲ ಅಮರು ಫೋರ್ ತಕ ಅಲ್ಗೊನ ಬೆಂ ಬೋನ ಬೆ ಕಿಯಮಂ ಗನಗಿನ್ ಅಲ್ಲಾಹ ಕಿಯಮಂ ತಿರ್ಕನ ಅದಾ ಕೊರಲೆ ಅದಿಯಸ ಅಲ್ಲಾಹು ವಹಿ ಕೊರಬನಿ ವ ಇನ್ನಕ ಲ ತಹದಿ ಇಲಾ ಸಿರಾತಿನ್ ಮುಸ್ತಕೀಮ್ ಹಮಕರು ಕಲೇಗ ಫಾನು ಮೀಸ್ತಕುನ್ನ ಸೀದಾವೆಂ ವಾಮಗ ಮಗು ದಕ್ಕೌ ಕಲೇಗ ಫಾನ ಕೀತಿ ಮೀಸ್ತ ಕುನ್ನ ಸೀದಾಯಗಿನ್ ವಾ ಮಗ ಮಗು ದಕ್ಕವಾ ಬೇಕಲ ಕೀಮು ಅಲ್ಲಾಹ ವಹಿ ಕುರಬನಿ ಏ ಮೀಸ್ತ ಕುನ್ನ ಕಲೇಗ ಫಾನು ದಕ್ಕವಾ ಮಗು ಏ ಸೀದಾಯಗಿನ್ ವಾ ಮಗ ಕೀ ಕಲೇಗ ಫಾನು ವಿದಾಳ ವಿ ಗೋಯ್ ನೂ ಎಹೆಂ ಗೊತೆ ಮಿಯಕ ಇಖ್ತಿಯಾರ್ ಕೊಫಿಯ ಏನ ನು ಸೀದಾ ಮಗ ಇಖ್ತಿಯಾರ್ ಕೊರಿ ಸೀದಾ ಮಗ ನೂನೆ ಅದಿಯಸ ಅಲ್ಲಾಹ ವಹಿ ಕುರಬನಿ ಫಲ್ ಯಹ್ಜರ್ ಅಲ್ಲದೀನ ಯುಖಾಲಿಫೂನ ಅನ್ ಅಮ್ರಿಹಿ ಅನ್ ತುಸೀಬಹುಂ ಫಿತ್ನತುನ್ ಔ ಯುಸೀಬಹುಂ ಅಜಾಬುನ್ ಅಲೀಮ್ ಏ ಕಲೇಗ ಫಾನು ಗ ಅಮ್ರು ಫುಲ ನುಕಿಯಮನ್ ತೆರಿ ವಾ ಮೀ ಹುಂದನ್ನಾಶ ಕಲೇಗ ಫಾನುಗೆ ಅಮರು ಫುಳ ಇಂಕಾರ ಕೊ ಖಿಲಾಫ್ ಎಮಿ ಹುಂ ಬಿರುವತಿ ವಾ ಹುಷ ಕಮೆ ಎಮಿ ಹುನ್ನ ಫಿತುರೆ ಅಥವಾ ದಾನ ಕಮ ನುವತ ವೇಂದಿನಿ ಅಜಾಬಿನ ಅಲ್ಲಾಹ್ಗೆ ಅಥವಾ ಅಥವಾ ದಾನ ಕಮ ಬಿರುವತಿ ವಾ ಹುಷ ಕಮ ಎಗೆ ಮಾನೆ ಕಿ ರಸೂಲಾಗೆ ಸುನ್ನತ ಖಿಲಾಫ್ ವಜ್ಜಿಯ ಎ ಕಶೀಗ ಅಲ್ಲಾಹ್ ಸುಬ್ಹಾನ ತಾಲೆ ಬೇಕ ಕೋ ಫಾಯ್ ಫೋನು ಅಜಾಬ್ ಫೋನು ಎಗೆ ಮಕ್ಕ ಒಳಗೊಂಡು ಬಿರನ್ ನುಗಾನೆ ಅಳಗೊಂಡು ಬಿರನ್ ನುಗಾನೆ ಕಲೇ ಫಾನುಗೆ ಅಮರನ್ ನು ಕಿಯ ಮಂತ್ರಿ ವೇವನಿ ದುವಾಲ್ ದ ಹತರ್ ದಂ ರಯಾ ದುವಾಲ್ ಏಕಲೇ ಫಾನು ಸುನ್ನತ ಖಿಲಾಫ ವೆನಿ ಅಳಗೊಂಡು ಮೆನ್ನ ದೀನಿ ಕಂದ ತಕ್ಕೊಂಡು ಮಿದನೆ ಅಳಗೊಂಡು ಮಂಗಿ ತೋರಿ ಹ್ಯಾ ಗೊತಕ ಸುನ್ನತ ಎಗ್ ಗೊತಕನ್ನು ಎನ್ನ ಮಸಲ ಬಿರನ್ನು ಗಾನೆ ಎಲ್ಮೇರು ಮಿದಾಳವನಿ ಅಲ್ಲಾಹ್ ಸುಬ್ಹಾನಹು ವ ತಾಲಾಗೆ ಅಮರು ಫುಲಕ ನಮ ನಮ تحدي نقرا هتي بقى تشالنج نقرا اي فحرك غما كلام كو فاتو دا ابهر باي مي كان كوفا كان كوري ما باي مي هنا غبر الله عذاب وقتم فنو فافس مثال كان الله سبحانه وتعالى رسول الله صلى الله عليه وسلم حديث القران فاتي باي مي هم نماذ غتي بك ماچن نوبلار فحرك الله سبحانه وتعالى تي باي مي هم بينون فنون گند وفان الله سبحانه وتعالى اما بيروتي واشه اما Allah subhanahu wa ta'ala mi hegge fenun genda wa to misal kam yakum beli ekashi gam fenaga fenun gende um Allah ekahal kam kan wa tahaddi qura ka ibsmiya e war nur akka ter kam haygatu rasulullah subhanahu wa ta'ala qurban ti ba min qurmi yakum giran nugane he imam abura qurin haraka qurima enage moon nu wat enage hashi gando ekkum Allah subhanahu wa ta'ala himaragge sifa badal ko qurba fana kam biran nugane এগোতে মিয়া ওখান তা করি আদি এঙ্গি হুরা ইলম দিয়া কই কাম করি ওয়ে তো বলে এনা বি এনাগে মুন হিমারে গে মুন বদলবে গে দিয়া এমা এক হারে কান্তা আল্লাহ সুবহানাহু ওয়া তাআলা রাহী কুরবানি তিবামি হাম বিরওয়তি ওয়া রে রাসূলাগে আমরা কিয়ামান নুইমা আল্লাহ ফন ওয়াফান আযাবাক বিরওয়তি ওয়া রে এমা ফি সুন্নতা খিলাফ ওয়া জে কাশি গে আল্লাহ সুবহানাহু ওয়া তাআলা আযাব ফন হাদিস আল্লাহ রাহী কুরআন ये कमलों के गेता होगा हंधां कुराशे अल्लाह सुबहान व तआला के आयत का आदि रसूल आगे सुननै एक माने की दिरासा कुरा रे गेता होगा दिरासा कुरा वें जे ने अल्लाह सुबहान व तआला के आयत का आदि रसूलुल्लाह सल्लल्लाहु अलैहि वसल्लम के सुननै हदीस पुता दिरासा कुरा वें जे ने मुस्लिम के कम गवन्या एक दस को तक अल्लाह सुबहान व तआला के कलाम पर मुकिए वे गे कब वे गनवाने रसूलुल्लाह सल्लल्लाहु अलैहि वसल्लम के हदीस पुता दिरासा न कुरा वे गे कब वे गनवाने मुस्लिम के कब वन्या عن أبي هريرة رضي الله تعالى عنه عن النبي صلى الله عليه وسلم قال دعوني ما تركتكم إنما أهلك من كان قبلكم كثرة سؤالهم واختلافهم على أنبيائهم فإذا نهيتكم عن شيء فاجتنبوه وإذا أمرتكم بأمر فأتوا منه ما استطعتم متفق عليه ما الله رسول الله أبو هريرة كمن رواية من كيف أنه دعوني رسول الله صلى الله عليه وسلم حديث وقرأ فيه دعوني ما تركتكم تبامهم تمن كليفان دو كل لباش تبامهم متي تمن كليفان تبامهم التكا دو كفديا خنتتك إخنتتك وتبامهم هفاش ما جنا سؤال كورن نهداش يا رسول الله هم بجيواني كينعه مهم بجيواني كينعه مكان كوري ما هو رسوابك كباه مكان كوري ما هو رعذابك كباه خال سؤال كم ما جنا كورن هدانا كمن نتة تمن كليفان تبامهم التكا دو كورن بيتشجع تبامهم هفاتار وربدايا ذن حديث القرآن إنما أهلك من كان قبلكم تبامهم قريغم يستكم بس حلاكم سببكم ذن دي كسرة سؤالهم أميهم جنا جنا سؤال كرم سبب أميهم جنا جنا سؤال كرم واختلافهم على أنبيائهم أدي أميهم جنا نبي بكرمنا خلافهم سبب أميهم حلاك ذن دي قريغم يستكم بس حلاك ذن دي نبي بكرمنا أميهم قري سؤال تهج سبب أدي نبي بكرمنا أميهم بخلاف سبب قريغم نبي بكرمنا أميهم خلاف আদি নবীনা তফাত বাইতহুগে সওয়াল তকম হে দুয়ে এমি এহেম মুগে সওয়াবং এমন হালাকুম গে সওয়াবক আবি এই বাই সওয়াল তং বহুরি কুরআন নোয়া কাহাল সওয়ালতা এ সওয়াল তক কুরম গে সওয়াবং বাই ফার তাকলিফ ইতর গেন দা শরিয়াত এহেম বেগে রাসূলুল্লাহ হাদিস কুরবানি মাগিন সওয়াল তক কুরআন হাদাশ এতিবং কালে ফান দেবি বার এবারম ফুদ্দা আলা হতিয়া বাই আমি হুম এভর গিন সওয়াল কুরআন হে দিমা মানে গতকি শরিয়াত বুরা বেগিন গাদান তিয়া বাই ইতরম আল্লাহ সুবহানাহু ওয়া তাআলা তিয়া বাই তাকলিফ গে সওয়াবান دين الله سبحانه وتعالى تبامي هنا كم كورن إنجيوم تبامي هم كل سؤال تهجج سببهم كم كورن إنجيوم تبامي هنا كن نكرة بهن جاء دان نكرة بجاء الله جاء عذاب واجب ويه سال منو إسرائيل ميهم أمي هن أجي ترى جميها كماروي دميهم تبي دي أخوم ابن رب فادي أخوم إكا كي مدا عبري من إكا كي فقير فقير ميها مدا عبري أما رأني أنا كمدا أتاه كبينه دين مسألة جهيد جكاه كمارالي أنا إكا كم بس نعم كاه كنعنا مارالي كي موسی کے فانو گاری ہنگے می ہوں گے اس دن نو موسی کے فانو دن نبی اللہ تعالی میں نہ امر کر دے گری ایک کتی دا گری بقرہ سورۃ کو تی ابا ابھی ہوں کم میں گری ایک کتی اس فدو نہیں کم میں وترے گے کتاب میں نکمے تی کتاب میں آدا گری ایک کتی لیے سے نہ فدو نہیں ہے نہ میں می ہوں گری کتی لا کرن میں می ہوں سوال تک کرن پر ہے اے موسی کے لیے فانو رس کلاں گے حضرت نے دن نو بلوا رہے کہ کلے کی کو بات کم عمر گے گری تو কোন কাহালে গেরিয়েতো এগোতা সওয়াল কুরআন হাদায়গ নেমে ফহং আমি হুম কাতিলান জেহুনি গেরিয়ে এই মুলি বানু ইসরাইল মিহুগে তেরেগে সতিয়েগে মে গেরিয়ে ege agakavves vi ege hangana damale fi ange lewar ran ege agakavvi isnare emi suwal kurunga sabu to taklif jehge diye emi fur tamai mona amur kurunga hinduga emi hukum me fada geri ekatili namas fudunis agu hiyo geri enna sahunga emi hum suwal kurunga sabu taklif bodu wegen diye emi fam katilen jehuni geri ei muli e banu banu isal me getirege soti emme geri nge fakire kujje geri nge ei rindu kula geri muli e qawamu gos ne enu nge geri e geri fiya e geri gan nan jehuni emi hum ege aga ki e kujja kare hima e kujja den nevi ege hangadu damal e ngele ha war karrane ege aga ena fam emi hum ege katilen jehuni e war randi ایم بگن رسول الله صلی الله علیه و سلم تیمان کلیفان تیمان هم دیو بیوارم فود دلایشه افرادی تو سوال کنم هدن نه سوال کردن نه داشه ای سوابا کی کوری که میهم کس حلال کنم کس سوابا که وی امیهم که نبی به کلمنا کوری سوال تا که آدی به کلمنا امیهم بی خلافونه فاذا نهایت کم عن شیم فجتنیبوه تیمان کلیفان تیمان هم کم کم منع کفیه کم تیمان هم دور وگن ناشه وإذا أمرتكم بأمر نتيما كليفان تبا من كما كغوالا وافيا فأتوا منه ما استطعتم تبا من كل دانا بكم في من وراكم كان قراءه متفق عليه قم يا كس رسول الله صلى الله عليه وسلم حديث القران كما تيما كليفان منا كور وافيا كل دانا بكم في من وراكم كان ركعت رواش كنو منا كفيا كما قدر واش كما كما كان امر كور وافيا كل دانا بكم في من وراكم قراءه سبب كي باي كان تتن هنا نبا من هنا نقرا امين ايمان كما ايفرن میگم دلیل قرآن ایم میگه ایمان کمی ای برنوانه ای باید میهن رسول الله صلی الله علیه و سلم قرآن وفا باید امر فروت که کیمان ترکن ای کما عملی کتوم کیمان ترکن ادا کردم باید میهن نتی بی نکوله دیفا سعی کن جیهاد بسیار امر قرآن وفا کما ایم میگه جیهاد بس نکوله برگ گنا کن تکه مرکه دیفا امر قرآن وفا سودا گاهی قرآن باید میهن نکوله سودا گاهی اما باید کند تا ebohuri bay bay kantatten ebohuri bay mihunna nukule de handatta ehen kamo kee faano e hadis pul kurawani ti bay mihunna timan kee faano kamo kan amuru kurawwa fiya ti bay mihunna kula daana wegen bimin barakum kan kuraash sababa ki iman terken ebdesmiya ko evarenwaan hori han evarenwaan eki mihunge iman terken hunna eki bara deswarge gori darajeta eki mihunge ki darajaya geti ema emi hage kure warakum kurambi ginan kure waraka swarge darajeta mati wer geken da murada ki mitanga farud kantatta ken nu أي فرض كان ذاته من أداء قرآن جهة عن إرباض بن سارية رضي الله تعالى عنه قال وعظنا رسول الله صلى الله عليه وسلم موعظة بليغة وجلت منها القلوب وزرفت منها العيون فقلنا يا رسول الله ما يبدو رسول الله إرباض بن سارية كبن رواية من يكلفان ودالوني إدوهك رسول الله صلى الله عليه وسلم ورب بلاغة اتر نصيحة أهربنا الدفافية ena sehatu ke sababum hitta birwati megen diye adi olota fenkal megen diye fakulna tibannaman dannaya fimo ya rasulullah e allah ge rasulai ka annaha mau'izatu mu'addain fa ausina harmanna al wada ki amule mihegge nasihe fada e kale fanate binaseh ehin kam harmanna wasiyate kurawwa ballawash indu hadisul qurbani usikum bi taqwallahi was sam'i wat ta'ah timan kale fanate bayamna wasiy kurawwa me الله التقوى برما ادي ادوه مشاك يمن تركن ادا كرما وان تامر عليكم عبد حبشي اي تبامه مچن حبشي علاك وير كرمون نماس انا بس جهنه كي يمن تركن ادا كرما اي ورين كي يمن تركن ادا كرن جي اسلامي ورين اميهم قرا امرتك اي الله جا امرك رسول جا امرك خلاف وهايدك من جا امرك يمن تركن مكي واجب كما وان تامر عليكم عبد حبشي اي ورمي ها كي اي حبشي عليك كم غياس habushi ale ke mitanga hadis bukurawani ei ewagotuga emme nikameti min duniye muli duniye ge mistam kurmati ge emme nikameti bayaki ei habush karage mi hadi alon emi hum getere ehem vegen hadis bukurawani ei kitam murade kitam me dera nikametches te ba menga macha veri kura vejji ya ei kuri ge hori bay kantat tahuga alon ge mi hum veri kura ife ei emi hum ge hori ilmu ge sababu misala ilmu ge sab atabuna bi rabah e wes afrika be kale صفه تربيه كله انما علم اهامه علم بحر كده ابغوت هارون رشيد خليفه كان هناي هارون رشيد خليفه ان قرمتي استرجع ساين نجهوني حجج مسله تنقول في لونس هارون رشيد خليفه ان اتوبنا بي رباه غير هناك ما داغن دار فلا دن دار فلا ميد بابا ميني كامتي كامد دو حق وسوي مينيمم فاب عليك قرمتي تمنك خليفه يعني خليفه كم يا كاس রাসূলুল্লাহ সাল্লাল্লাহু আলাইহি ওয়াসাল্লাম হেঙ্গে মাচ্চান হাবশি আড়াকুবের কোরন নামাস এই নাফিস কিয়ামতের কিনা দা করেন জিহে নাতি ব্যায়াম হেঙ্গে ওয়া ইন্নাহু মান ইয়াইশ মিনকুম ফাসাইরা ইখতিলাফান কাসীরা নি দীন কো ইরশাদ তামি হুন নি দে ব্যায়াম আর ফুরি হাম ইরশাদ তাকে আর কোন মানে তবিয়াতে তান্নু দে কামা তবিয়াত খিলাফ কান তাতামি এই তবিয়ে মিসাল কে আমি হেঙ্গে মাচ্চা এই নাফরে দার দারু দার জায়গা মিয়া কবের কোরা ফুরি জকে না কিয়ামতের কামা দা আনু কোরআন মানে বালে আবে রাখতে মানে বড় দাম মিয়া কে তুমি নর ফাকির কে এই না একা শিগেন বেহে গিয়ে মাকাম কম মিয়া কাস রাসূলুল্লাহ সাল্লাল্লাহু আলাইহি ওয়াসাল্লাম এ খান্তত তাকান ইসকুরবেন এক মকে খান্তত হ কাবিলিয়াত কম হুরি মিন বারাকুম কাবিলিয়াত কম কি ইলম কাবিলিয়াত কম কি ইলম তাকওয়া আবার কাং এহিং এচেন নাই ফাকির কম মুসসান কম নাই মিতাঙ্গ মুরাদ কি হাকিকাতুয়া ইলম তাকওয়া আবার কম আমি হেকে কাবিল কম হুরি জিয়া এনা ইসকুরবেন মাকাম তাক এফাদা মাকাম তাক এই এর ইসখান দেবি ইলম রা তাকওয়া ইলমা তাকওয়া এন এর ইসখান দেবনি হুরি হা মাকাম তাক হেকা এহ নবেস ফাহু জামানুকে আলামাত এই কাংকাং একাম কাবিল নুম মি হুনা হাওয়াল কুরআন এই আমানা গেন দিগেন দিউম কাম করা সুবাস মাদিস কুরআন ফাহু জামানুকে আমানা গেন দিগেন দা আসাবেন সওয়াল কুরআন কিহিনে তোই আমানা গেন দিগেন দা আমি ইসতাম হিয়ানে তির বানি হে ইয়া ইসতাকুম হাওয়াল কুরআন চেসা দেন এহ নে নুনে বানি কান্তত্তা কান্তত্তং হাওয়াল কুরআনে কাম কাবিলিয়াত কন নেমি হুনা এরুম খিয়ানাতে এবে হাইয়াত আমানা গেন গেন দিগেন দিয়ে গিয়ে এবাহি ইলমা তাকওয়ানে মি হুনা হাওয়াল কুরআনে কাংকাং এরকম ইনভেস্ট মেয়ে কবির নুগান নানে একাম কামকে মাচ্চা খিয়া না তেরু মাকা বেরিয়া কাবিস ইস কুরে বেনি হাগি গাতুগা মিদে সিফাইন কাবিল কাম হরি মি হাকা বেরি কাম ইস কুরে এই কুরিগা কাবিল মি হুনা বেলি ফা হরি আদি মি হার ওয়েস মুসসানি জাব্বার বারুগা দা মি হুম বড়তি এমি ইস মি হুরি কাম কাম কাবিল মি হুনা বেলি ফা ইলমেন নু দেন হাদিস ফুকরান ওয়া ইন্নাহু মান ইয়াইশ মিনকুম ফাসায়ার ইখতিলাফান কাসীরা তিয়াবামে হুঙ্গে তেরেং দিরি দেমি হুরজ্জে মি হাকু বজ্জিয়া এনা দেখেনে ভারক গিনাগুন ইখতিলাফ তাকে এবাই ফাহু জামান গ আন্নানে গিনাগুন ইখতিলাফ তাকে মিস্তাক বা বা গেন দা মিতাং বালে কে ফাহু মিতি খবর দে বা মি হার মিতি মুসলিম উন্ন কি আঙ্গুলে মি হুন মাদেন নো দুনিয়া এন নামে সুন্নাতু গা সাবিত গেন তিবি মি হাকু মাদে সুন্নাতু গা সাবিত গেন তিবি বরম মাদু বায়ে এহেন বেং হাদিস কোরআন ফাহু জামান গে ফেন্নানে তিবাই মিন ইখতিলাফ তাকে গিনাগুন এবা কুতুবা تيبامي هم كانت القرآن قوي رسول الله صلى الله عليه وسلم فعليكم بسنتي وسنة الخلفاء الراشدين المهديين إذا قلت تيبامي هم وطيتي من كريفان وسنتك ورقدين فيتم أدي خلفاء الراشدين وسنتك وستيبامي هم فيتم خلفاء الراشدين كي حتى الخليفة أبو قراء عمر عثمان علي مي حتى الخليفة إبيك لهم قرفة فواقع أنت التاهين وتبدال فواسوتها كي وسجته أي رسول الله صلى الله عليه وسلم فلقاء عمل فلقاء تعرضنا وقم قوانا تليق فان غ بس فلكا ان مت عمل فلكا تعرض منيا ولا فان راشدون غ عمل فلكا سي حجته اضو عليها بالنواجذ برغدين دي سنه غي فحتا ر و اياكم ومحدثات الامور اي تبامهم على الدين غ فدي كان تتكون ركعات ري غ ناش تبامهم فان كل بدعه ضلاله سببك يغتم علم فدي كون بدعيك اي مغفره دمك ادي باي روايه تاو كون مغفره دم بني نركعات এক মানে কি বিধবায়ক নতিজা কি না রকা বিধবায়ক কি সুন্নতা ইদি কোল সুন্নতা ইদি কোল আমি কেন বিধা সুন্নতা ইদি কোল আমি হা দিন ও কান্ত তক কফিয়া এ ওয়ানি বিধা বিধায়ক আন আবি হুরায়রা রাদিয়াল্লাহু তাআলা আনহু আন রাসূলুল্লাহ সাল্লাল্লাহু আলাইহি ওয়াসাল্লাম ক্বালা কুল্লু উম্মতি ইয়াদখুলুনাল জান্নাতা ইল্লা মান আবা ক্বিলা ওয়া মান ইয়াবা ইয়া রাসূলুল্লাহ ক্বালা মান আতাআনি দখালাল জান্নাহ ওয়া মান আসানি ফাকাদ আবা আমি আল্লাহ রাসূলের আবু হুরায়রা কিবেন রিওয়ায়াত মানে খলিফানু ইদালানি রাসূলুল্লাহ সাল্লাল্লাহু আলাইহি ওয়াসাল্লাম হাদিস ও কুরআনে তিমান খলিফানু গ উম্মত গ হুরিহা এমন স্বর্গ বানানে এ স্বর্গ বানমা ইনকার কো ফিমিয়া কো মেনুই স্বর্গ বানমা ইনকার কো ফিমিয়া কো ফিয়া স্বর্গ বানানে কাম স্বর্গ বানমা ইনকার কো কো মেমি হো কারে হালিস কোনানে তিমান নে ইনকার কো তিমান স্বর্গ কো কিনা বটে স্বর্গ মিতানো কো মেবে ফলো কারে সুয়ান কো মে সমুনানে কো মিয়া কো তিমান না স্বর্গ বানমা এদেমে স্বর্গ কো কামে সেবাট এম স্বর্গবন ওকে একু ইনকার নকরে তা হাকিকাত একম করে ওরা গিনা বা একু স্বর্গবন মে ইনকার করে এ হাদিস ফুকর বান কিনে হাদিস ফুকর নে তিমান কালিফান গুম্মত কে এম স্বর্গবন না নে স্বর্গবন মে ইনকার কো ফি মিয়া কো ফি আ সাহাবে কেন সাই রাম বে বড়া গিন দন্না নি ওমা ইয়া বা ইয়া রাসূলুল্লাহ এ আল্লাহ কে রাসূল আই খা কো স্বর্গবন মে ইনকার কো আ দেন হাদিস ফুকর মান আতাআনি দখালাল জান্নাহ তিমান কালিফান কিয়া মান তরিকা আদা কো ফি মিহা স্বর্গবান নানে ওমান আসানি ফাকাদ আবা তিমান কালিফান উরাদিজ্জে মিহা স্বর্গবান মান ইনকার কো ফি ege maane ki rasulullah sallallahu alaihi wasallam ge sunnatu mun amraya fi komme mi haki haqiqatu ga suwaru ge banma inkar kurani rasulullah sallallahu alaihi wasallam ge sunnata id kol hada fi mi ha sunnatu mun amraya fi mi ha sunnata khilafan amal kuramun da mi ha haqiqatu ge ena inkar kurani suwaru ge banma ekhangen ge na algon menna amal tan algon menge terege kurami hunen madennu madennu ہے عمل تک قرامی ہن ہن نہ مس مسئلے کی سنت خلاف عمل تک قرامون دنی اکن ہن گم کے سبب اڑ گن میں عمل تک اصلاح ہن وے اما ہن نہ گتن ہن نہ نی گنا فہرن اترن نو بے گند میہ کے عمل تا ہم ایکن نہ مس کی تن را فس تو نہ ما دو کرے کما کوئی فہ تو گن کان تت نو بے ہران اچ کر مچن را فیا اے کے جہے کے فہ کن نو جہے اے بس میو کی وین اللہ کے بیرن نہیں ادی سنت کا دی مل نو وے ekam rangala dimave jekam gawana wallahu ge biru innana hituga nubaya kamet kuram biru banna namadu kurave eba fasbagu te kamaku nubaya kantang ege fahatum mi kurave namada kun enaga amalata ke islahen nuwe kubata murada kiye ei adi amalata sidalen nuwe adi amalata ke adi sidalen nuwe sunnata ekota kan nuwe ti man amalata kuraveni sunnata ekota miha ga amalata sida vejjiya enaga uriha kantatta ke dan islahu عن سلمة بن عمرو بن الأكوع رضي الله تعالى عنه أن رجلا أكل عند رسول الله صلى الله عليه وسلم بشماله فقال كل بيمينك قال لا أستطيع قال لا استطعت ما منعه إلا الكبر فما رفعها إلى فيه رواه مسلم ما يقول رسول الله سلمة بن أكوع كمن رواية من كيف أن يدار وني يدوه رسول الله صلى الله عليه وسلم عليه وسلم يهو كانين واتم عند رسول الله ما ديسل قربان كل بيمينك كناتم كاشر ऐ देना मन थी मन ने के पूरा दाना गन लो ऐ एना वातुं का वायत्रिय कब एना के समहिरी आदे समहिरी वातुं का एहं वेगे ना मन थी मन ने पूरा दाना गन वे कनातुं का किबुर वेर का रसूलुल्लाह सल्लल्लाहु अलैहि वसल्लम कुल विमेना गदी पूरा दान वे वगसे ने जिहन तका आदन फ नेतस एना जिहन कनातुं का एहं नमे से आदे फ ने थी मन ने तने पूरा दाना गन वे एं रसूलुल्लाह सादी सुकन हम पूरा दान वे गन वे हे एना मन ने आय के देन इरो पूरा हु एना कन यातें उफलेन नुले ای وایت رسول اللہ صلی اللہ علیہ وسلم کے امر فرائنا خلاف بڑاویر کا اکلے کے فانو کناتم کہ من امر کر ویما اے نہ ایک منا اوی گتی رسول اللہ صلی اللہ علیہ وسلم امر فلان فرگس دینی اے ایک نتیجہ تی وقت تم اللہ سبحانہ وتعالی کو فافون می یوتی کی تو قران کرم سے ائے کی ویگنی دی ای رسول اللہ صلی اللہ علیہ وسلم امر فلان کی من دی وامی بیروتی واشے سنت فرگس دی من بیروتی وارے اللہ کا حضرت استان بڑ عذاب کا ہتیا صاحب اس ایم بھائی فارم وان کومے کومے فارا کنو یس اینو ایم امی تنگل نہ تتی من کنو اے ایم وس صاحب نہ دے مراد کی تی من رنگل شمی اینن نو ادی دلیل نو کر رنگل مڑ کما اے کومے کومے فارا کو اللہ سبحانہ و تعالی اکلان گن اور دے می ہن عذاب فنو وان ما دنیا کے کس نو ریس دنیا کے کس نو ریس ایم کومے کومے فارا کو اللہ عذاب نو فنو وان دنیا کو بھائی می ہن اللہ دنیا کا عذاب فنو ونی اینن مے اکلان گے امور فلاح الله اكلان رسولا امور فلاح نكيه من تريوا من نم هم يقين وس قيام الدوه عذاب ابي هم يقين وس عذاب ابي ده كناتم كه مكي واجب اي حضور النتيا حضور النتيا كناتم كاجه ده حضور انگين هري ابي فون بس اي كناتم كه ورغ حضور مثال كان زخم فوت اوتي يا تنو كه ونيا مثال كه دان وات اكم حضور النتيا كناتم كاجه اي واجب واتم كه مكي حرام كه سبب كي اي شيطان كا سولو سادی سولو کروانی اے اتم شیطانا اے کنے شیطانا کا اتے وای نبی عبداللہ النعمان بن بشیر رضی اللہ تعالی عنہما قال سمعت رسول اللہ صلی اللہ علیہ وسلم یقول لتسون صفوفکم او لا یخالفن اللہ بین وجوہکم متفق علیہ میں رسول اللہ النعمان بن بشیر وک بین روایت میں نے کلیفان ودارونی تمنا اڑوہی میں رسول اللہ صلی اللہ علیہ وسلم حدیث سولو کروانی کو اے کلیفان نماز ایسو وڑا یگین کلیفانو صفق گوال بندا تو سبن صفوفکم تبامین گ صفتن سیدا قراشے اہنونی او لا یخالفن اللہ بین وجوہکم اینو تبامین گ مونتہ گ مدک اللہ خلاف کرو وفان ایک معنی کی تبامین گ کنا کمون ہتر وگین گادا ایک کنا ایک حسد اولی یاس تبامین ہوں گ ایک وری کن اللہ بدل کل وفان ایک کنا ایک دشمن بای گ تو گد وفان اپ ہما صف سیدا کرما کی ورم مهم مقام ਇਤਿ ਕੀਹਾ ਮੁਹਿੰਮ ਮੁਕੰ ਬਿਆਨ ਕਰ ਬਣੀ ਤੇ ਬਿਆਮੀ ਹੁ ਸੀਦਾ ਵਾਹੇ ਸਫੁਗਾ ਇਹਨੂ ਨੀਆ ਬਹੀ ਸੀਦਾ ਨੂ ਜੇ ਕਸ਼ੀਗ ਅੱਲਾਹ ਸੁਬਾਨ ਤਾਲਾ ਤੇ ਬਿਆਮੀ ਹੁਗੇ মৌনতা বদলে করে ফেলব মোরা দেখি তে ব্যায়ামী হুঙ্গুর একবারে খান দুশ্মন কামাক বদলে করে ফেলব একা শিখে ফেলবে দেখে সব তে ব্যায়ামী হুঙ্গ আর আরম্ভে তাড়া ফোড়া হাদম ফাশা ফা এঙ্গাম সাফ সিদা কুরমা কি এই বাজি وفي رواية لمسلم مسلم قال رواية كمان كان رسول الله صلى الله عليه وسلم يصلي صفوفنا حتى كأنما يصلي بها القداح رسول الله صلى الله عليه وسلم تير اتشيت دكروا فدغو تكا صفوت تدكروا به كيفا ادي كيفا نقريغا صاحب كان ناغي ام فرتن ما دكروا بيرو كيفا صفت ديمه دغ هينغا صفت سيدا اجتو بلو متكا اي امام غزيم ما ناس بينهم صفت سيدا اجتو تكريفا تير غام تيرو كرياس নসিদা কামিং দেজ্জেকা তীরে টাগেট কান্নু দা এগ হাদাফ কান্নু দা তীরু সিদা কুরআন কি হা সিদা লবান তীর তীরু তেদ কুরআ ফদে কে ফান সাফ তেদ কুরআ বায় সাফ তা তেদ কুরআ বায় হাত্তা ইযা রা আন্না কদ আকলনা এই কে ফান না এগি বড়া গম ফমা দান দনে তিমন্ন মেন্না মিহার সাফ হাদান এগিজ্জেকা তেন এ কে ফান সাফ তা মে দকো এগ ফা কুন নু হিঙ্গাবায় সাফান হামা কেন গো আলা বানিয়ে এই সাফ তা হাদানে গইতি মান্না মেন্ন রাঙ্গা এগিজ্জা মদ্দা দেন এদ্দুয়া গুসুম মখরজে মান এদ্দুয়া কালিফান নিকু মাডাগে ফি নামাদা ফাকাম হাত্তা কাদা আন ইউকাব্বিরা এ কালিফান গামেদ্দা মো কালিফান তাকবীর কিউবম বেগিন উলবানিকো কালিফান মি ফেনি মাডাগে নওয়ানি নিহাকু বাদিয়ান সদরহু এনাগে মে বেরান নিকু মফহুম মে মি বহিসাফুম বেরান এনাগে তাংকুলান নিকু মফমিরি এহিন্দু হাদিস ফুকন ইবাদাল্লাহি আল্লাহু আকবার তাকুনে লা তুসাবুনা সুফুফাকুম তিবা আমিহু সাফুতাস সিদা কুরআহে আও লা ইখালিফান আল্লাহু বাইনা উজুহুকুম ইহনুনা আল্লাহু তিবা আমিহু গে মুনতাহুম মেদু খিলাফ কুরআন ফান বদল কুরআন ফান তিবা আমিহু মুনতাহুম আল্লাহ সুবহানাহু ওয়া তাআলা তুমি কে সাফুতাস সিদা কুরমা কি এই বড় মুহিম কামে নামাজুগা একালে ফান ওয়াজিব কুরআন বা ফা কামে কামা কি আমি হাইসা মে কুর কল্লান দেন আমি তাই সওয়াল তাকে আমি তাই প্রথম সওয়াল গো কুরআন মুসহাফে বালাগেন কিউমা ফোনম বালাগেন কিউমা কিউমুগা এমি হাকলিবে সওয়াব তাফাত এর মানতো হয় মিগো তা দাম নামাজ গো আস ফোন বালাগেন কি বিধান তো রঙ্গল গো তাই কো বাত তো সেন হাম হাম হাম হাম রাসূল সাল্লাল্লাহু আলাইহি ওয়া সাল্লাম গেন নবীরগা কুরআন লিয়ে ফানি কাদর রুকু অরিতা হো গয়া জামালুগে হাঙ্গাড় গাঁটো গায়া এগোতা গুরু আঙের দিয়ে পাবো বেশ মাস্টার এনে মুস্তফ বালায়ন কি ওমা কি এভিয়াস আদি ফোন বালায়ন কি এভিয়াস নামাদুগে হরকাতে গা দে দোয়া এঙ্গে কি ফাহার এ কি বারাবেস কি দানে তো এই সাজিদা গা সুবহান রব্বিল আলা তিন ফান ওয়া তাহার ফাহার কি আয় ফা সুবহান আল্লাহ রব্বানা বিহামদিকা আল্লাহ মাগফিরলি এ ফার কি দান তো নোতে এবরে গিনায় বেশ কি দান তো কি দান মাস্টার এনে আদি কমে দোয়া সাজিদা গা বার দুগেন বা দোয়া তো গতরে কমে দোয়া বেশ কি আসমাস সেন হামে কেন মি তাসবিহ হে কেন নো আদি মি তাসবিহ নো কি আ এহেন দোয়া কি আসমাস সেন নে ইয়ার বাই বে ফোন হি অনান হামে কেন মি তাসবিহ হে কেন কেন জি মা তাসবিহ হাম কমে হে বেশ কি এন জি হে এ সুবহান সাজিদা গা নাম সুবহান রব্বিল আলা রুকু গা নাম সুবহান রব্বিল আলা মি হামে কি এন জি হে নো কমে হে বেশ এ নো দোয়া তো বেশ কর রাসূলুল্লাহ সাল্লাল্লাহু আলাইহি ওয়া সাল্লাম সাবিত হে আসবে ইন কমে দোয়া কি আস ফুদে নে মি হামা ইফাদা تسبيها نونس تسبيها نكيا اهن دعائك يا سوده مثل مثالك ركوعك اللهم لك ركعت وبك امنت ولك اسلمت خشع لك سمعي وبصري ومخي وعظمي وعصبي وما استقل به قدمي اي ركوعك اللي فان بدار الفوا دعاء ادي سبح الله اللهم اني اعوذ برضاك من سخطك دعاء من فضل دعاءك ان قم بدعائك يا سوده قم هم تسبيحك ينو تسبيحا نكيا اهن دعائك يا سوده ادي هن دعاء نكيا تسبيحك يا سوده দেন বাই বে ফোন হিয়ে ফোন নানি তিন ফাহার এভর গিনাই মেসন কিয়ানে মাদু মেসন কিয়ানে দেন মাদা কোন সাবিত নো তিন ফাহার আমি মাদু এ কিয়ান জেনে হেন মেস গিনা গে গেন নাই আদা দে সালে কর সাজিদা দি উকুরানি মে ইমাম দি উকুরান্যা এনে কি হেন দুয়া এনে গে নহ তা কুরআন কো মি কালিমা তা মাসালে আদি সুবহানাক আল্লাহুম রাব্বানা বিহামদিকা আল্লাহুম মাগফিরলি মি কালিমা ফাহার ওয়া ইতরাক কিয়াস মাসালে ইমাম মিহা আলহামদু কিয়া ফা সূরাতে ফিরমা মেদু এলি বে হুসবা কত করুগা মামুন দেওয়ান ফাহার বেস আলহামদু কি উন তোর আঙ্গালি কিয়েন জিয়ান তো এ ফাহার কি মানি মুনি ইমাম মিহা এক কি কি আসমাস সালেন দেন কি উনি ইমাম আস দেন কি আকান নজি হে দেন এ দেতরে কি আকান নজি হে না আদি রাসূলুল্লাহ সাল্লাল্লাহু আলাইহি ওয়া আদি আসহাবে কেন গারে কোন সাহাবিতেন নু এ দেমে দুগা কি কি আবা কান কমস কোতাক আলহামদু সুরা কি আন জি হে না মাও এ ইমামিহা কক কিয়াকাস আদি এদে মেদুগা বাগুতুলি বেঞ্জা এদে মেদুগা কিয়াকাস دم رسول الله صلى الله عليه وسلم دي سورة دمي دوغا بهي فاتحة سورة تا دنگي فاونگ كيوا سورة تا دمي دوغا ما گينا وگو تا كدو كورا بكما كا ثابتن اين گمون باي فارمي واگو تا كي الحمد سورة نيميگن باي امام اوس كلان سورة فهما مي اوس كلان يا مي واگو تا كي ما مومون فاتحة سورة نوكي اولني كو ان امام مي ها مي فرحاني ان سورة ಕೊಮ್ಮ ಯಕ ಫಾತಿಹಾ ಸೂರತ ಫಹುಗ ಇಮಾಮಿಹ ಕಿಯಾ ಸೂರೆ ಕಾನುಲ ಅಡವಹಂಗ ಬೆ ಅಂಗವ ಅದಿ ಹನು ತಿಬೆಂಗ ಬೆ ಅಂಗವ ನೀರತ ಕುರಾನು ಅಲ್ಲಾಹ್ ಕುರಾನ ಇದಾ ಕುರಿ ಅಲ್ ಕುರಾನು ಫಸ್ತಮಿಉ ಲಹು ವ ಅನ್ಸತು ಲಅಲ್ಲಕುಂ ತುರ್ಹಮು ನಮಾಜ್ ಗ ಕುರಾನ್ ಕಿವೆ ಹಿಂದು ತಿಬೆ ಅಮಿ ಕಾನುಲ ಅಡವಹ ಅದಿ ಹನು ತಿಬೆ ಅಶ ಏ ತಿಬೆ ಅನ್ನ ರಹಮೆ ನಿಬೆ ತೋ ಎಹಮ ಹನು ತಿಬೆಂಗ ಸೋತಿ ಅಂಗವ ಕುರಾನ್ ಕಿವೆ ಏ ಫಾತಿಹಾ ಸೂರತ ಫಹುಗ ಇಮಾಮಿಹ ದೆನ್ ಕಿಯಾ ಬಾರಕ ಕಿಯಾ ಸೂರೆ ಏ ಸೂರೆ ಕಿಯಾ ಲ ಕಾನುಲ ಅಡವಹ ತಿಬೆ ಅನಿ ಅದಿ ಫಾತಮ್ ಕಿಯಾ ಗೆ ಬೆ ಸ್ನುವಾ ema mita mi dalil ta ko ege gotuga e gotan imamiha wagutunu de imame kamu gawanya emme rangalo kama fennani imamiha ya ekuga alhamdu sura kiyemu madamata me ka kari gunna miha sunda gunwa gota madamano imamiha ekuga suratul fatiha kiyemu den imamiha wura kurina ara gota e namadu ge sarakate ga adi kiyemu ga imamiha wura kuri ara gen nu mane ege hali ಆನೆ ಸವಾಲೆ ಗಮ್ಯತಿ ರೇಗಂಡ ನಿದುಮಗ ಕುರಿ ಮಿಹ ಕೋಗೋ ಕುಗೆ ನಾಯ ಶಹಾದೆ ಕಿಯಾ ಆದಿ ಕುರುಸಿ ಕಿಯಾ ಫ ಇಖ್ಲಾಸ್ ಫಲ ಕಿನಾಸ್ ಕಿಯಾ ಫ ಆದಿ ನಿದುಮಗ ಕುರಿ ಕಿಯುಮ ಬಾರ ದೆ ಫ ವ ದುಆ ತಮ ದಿ ಬಕರಾ ಸೂರತ ದ ಫಹು ದೆ ಆಯ ಕಿಯಾ ಗೆ ಒಬಾ ಸೆ ಮಿಹ ಕಬ್ಬಿರ ವರ ಹುವ ಫನ ಫೆನ ಮಕಿ ಕುಂ ಕಹಲ ಕನ ತ ಫೆನ ದಾ ಫೆನ ದಾ ನ ಅಸಲೆ ನ ದೆ ಫರಾಯ ಬದಲ ಕೊಲ್ಲಾ ರೆ ಸಬ ಅಂಗರ ಫರಾಯ ಬದಲ ಕೊಲ್ಲಾ ರೆ ಸಬ ಅಂಗರ ಫೆನಿ ದಾನೆ ಗೆ ಮಾನೆ ಕಿದೆ ಗೆ ಕಮಕು ಎ ಗೊತ ಕಿಯಾಂ ಒಬ್ಬೆ ಗೊತ ಫೆನ್ನ ಹುವ ಫೆನ ಕುನ ಎನಾ ಕ ಗೆಲ್ಲು ಮೆನ್ನೆ ಗೆಲ್ಲು ಮೆನ್ನೆ ಗೆ ಸೂರೆ ತ ಕಿಯಾ ವಾಗೆ ಎನಾ ಒಬ್ಬ ಆದಿ ಬಿರ್ವರ ಹುವ ಫೆನ ಫೆನ ಮಕ ಫೆನ ಮಸ ಎನಾ ಕ ಗೆಲ್ಲು ಮೆನ್ನೆ ಆದಿ ಸಮಯಂ ಗೋಯ್ ಗೆ ಸುನ್ನತ ಗೆ ಇವಾಟ ನರೆ ಬೇಕಲಂ ಕುರವಾ ಕಂತತ್ತಂ ಗೆ ಸುನ್ನತ ಮಿಸಾಲಕ ಉಸ್ಮಾನ್ ಗೆ ಫಾನು ಕುರದು ಹುಗೆ ಎಬ್ಬಂ ಗೆ ಇತ್ರು ಕುರೈ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೆ ಕುರವುನಿ ಹಮ ಹುಕುರು ನಮ್ಮ ಮೆಂದ್ರು ಮಾದವಾಗುತ್ತೋಗ ಹುಕುರು ನಮ ಹಮ ಇಬ್ಬಂಗೆ ಏ ಹಮೆಂದ್ರು ಗುವ ಬಂಗೆ ಹಮ ಹುಕುರು ಬಂಗೆ ಆ ಹುಕುರು ಗೆ ಫಾನು ಸೆಕನ್ ಕೊರ ದಿಯೆ ಗೊತ್ತ ಉಮರು ಗೆ ಫಾನು ಸೆಕನ್ ಕೊರ ದಿಯೆ ಗೊತ್ತ ಉಸ್ಮಾನ್ ಗೆ ಫಾನು ಜಮಾನು ಗೆ ಮುಸ್ಲಿಮು ಗಿನವೆ ದುರು ಹಿಸಾಬು ತಕ ಫೆತ್ರು ನಿಮೆ ಕಲಿ ಫಾನು ಏಕಂ ಅಹಮಿಯತ್ ಕನ ಕಮ ಗ ಬಲೆ ಆಫೆ ಕಲಿ ಫಾನು ಬಂಗೆ ಗೆ ಇತುರು ಕೊರ ದಿಯೆ ಕಮ ಕೊ ಏ ಮೆಂದ್ರು ಮುಗೆ ಕುರಿಂ ಏ ಕಲಿ ಫಾನು ದೇವಿ ಬಂಗೆ ಏ ಮೀಸ್ಟ ಕುನ್ನ ಎಂಗು ಮಟ್ಟಕ ಹುಕುರು ವಗತು ವಾಂ ಉಳೇಕ ಏ ಹುಕುರು ನಮಾದ ಕಿ ಏ ಹುರಿಹಾ ಮಿಸ್ಕಿತ ಗನ ಕುರವೇ ನಮಾದ ಏರ್ವಸ್ ಏ ಎತ್ತನಕ ಬೋಡ ಮಿಸ್ಕಿತ ಕ ಜಮಾ ಕುರವೇ ನಮಾದ ಕಮ ಗವಾತಿವೆ ಕುರಿ ಮಿಸ್ತಕುನ ಅಂಗಾಲ ಮಟ್ಟಕ ನಮಾದ ವಗತು ವಾಂ ಉಳೇಕ ಏ ಕಮ ಗೆ ಬಂಗೆ ಉತಿ ಕೈ ಫಾನಿ ತುರು ಕುರವೇ ಫಾದಿ ಬಸ ಸಾವೇ ಕಲೆ ಕೈ ಕಮ ಕ ಇನ್ಕಾರ ಮ ಕುರವೇ ಏ ಕಮ ಗೆ ಸುನ್ನತೆ ದೇವನ ಬಂಗ ಎಫ್ರತಾ ಬಂಗೆ ಗೋ ಸುನ್ನತೆ ಖುಲಫಾ ರಾಶಿದ ಉನೇ ಇಲ್ಮರಿಂಗೆ ಇಜುಮಾ ಇಲ್ಮರಿಂ ವಿದಾಳಫನ ಖುಲಫಾ ರಾಶಿದ ಎಕಲೇಫಾನ ಎಬೈನ್ ಹದೀಸೆ ಕುರವ್ವಾಫ ಐ ಖಿಲಾಫತು ರಾಶಿದ ಉನ್ನಾನಿ ಸಾಲಿಸ ಹರಕ ಎಮ ಸಾಲಿಸ ಹರಬಲಾರ ಹತರ ಬೇಕನು ದೆನ್ ಎ ಸಾಲಿಸ ಹಮವನಿ ಹಸನುಗೆ ಫಾನುಗೆ ಐ ಹಮಸ್ ಕನ್ನೆಗ ಹಮಸ್ ತುಹುಗೆ ಖಿಲಾಫತು ಹಮವನಿ ಎಮ ಬೇಕನು ವಿದಾಳವ ಹಸನುಗೆ ಫಾನ ಸುತ್ತ ಮಹಿಮನು ವಿದಾಳವ ಖುಲ ಎಬೈನ್ ಹದೀಸ್ ಎಂಬೆ ಇಲ್ಮರಿಂಗ ತಿನಿ ಖಂಡಾಳವ್ವಾಫ ಎಕಲೇಫಾನುಗೆ ಅಹರು ಎಕಲೇಫಾನು ಮನಿ ಖಂಡಾಳವ ಖಿಲಫಾ ಖಿಲಾಫತು ರಾಶಿದ ಉನ್ನಾನಿ ಎ ಮುದ್ದತುಗೆ ಏಕಮ ಎ ಮುದ್ದತು ಹಮವನಿ ಹಸನುಗೆ ಫಾನು ಇಸ್ತಿಫಾಯ ಹಮಯ ಏಕಮ ಎ ಖಿಲಾಫತು ರಾಶಿದ ಏಗ ಫಾಕುಂದ ಖಿಲಾಫತು ರಾಶಿದ ಅಮಿಹಾರ ಏಗ ಉನ್ನಾನಿ ಗೊತ್ತಕ್ಕಿ ಏನ ಗೆನಿಯತಂ ಏಗೆ ಬೆಲೆ ಏನ ಮಿಸಾಲ ಕನ್ನಿದಿಯ ಅಸ್ಕೆನ್ನಿ ದುನಿ ದೆನ್ ಅನೇಕ ಕುಯಿನಿ ಏನ ಮಾದು ನಿಮ್ಮ ಗಂಜಿ ಕುರು ಕುರ ಕಮಕು ಎದೆ ಮೀ ಹುಂಡಂ ಹಮ ಹಮ ಎನ್ನು ಆ ಏಕಂ ಉನ್ನಾನಿ ಸವಾಬ ಏನ ರಂಗಳ ನಿಯತೆಗ ಇಂದ ಏನ ಮಿಸಾಲ ಕನ್ನಿ ದುನ್ ಮತ ಗುರು ಅಂಕಿ ಅವನ್ ಇಂದ ಏನನ್ನಿ ದುನಿ ಏ ದಿದು ಮಕು ಏನ ಕಮಕು ಬೇರೆನ್ನು ಆ ಏಕಮ ಕಿಯೆ ಸಜಿದಾಗಸ್ಕಿಯ ಸಜಿದಾಗಸ್ ಕೂಗ ಸಕಲಿಫಾನ್ ವಿದಾಳ ಹಮ ಫದಾಯ ಸಜಿದಾಗರ್ ಕೂಗ ವಿದಾಳವ ಕಲಿಫಾನ್ ಅಲ್ಲಾಹುಮ್ಮ ಇನ್ನಿ ಅಊಜು ಬಿರ್ ದುಆಕ ಮಿನ್ ಸಖತಿಕ ಬಸ್ ಕೂಗ ಸಜಿದಾಗಸ್ ವಿದಾಳ ಅದೇ ಸುಭಾನಕ ಅಲ್ಲಾಹ ಮರಬ್ಬ ನಾವು ಹಂತಕ ಅಲ್ಲಾಹ ಇದಾಗ ಸುಖಗೊಳಿಸಿದ ಏನಕ್ಕಿ ಆಮಿ ಏನಕ್ಕಿಯವಿ ಅಲ್ಹಂದಂಗ ಏನೇ ಆಮಿಲ್ಲಂಗ ಆಮಿಂಕಿ ಹೆಮ್ಮ ಕುನುಕಿ ಏನ ಆಮಿಲ್ಲ ಅಕ್ಕಿ ಆಮಿ ದೆಮ್ಮ ಇಮಾಮಿ ಹಾಕಿ ಆಮಿನ್ನಂಗ ಎಮ್ಮೆ ಆಮಿಂಕಿ ಅಂಜಿ ದೆಂಗ ಅಣೆಂಗ್ ಗೊತ್ತಕ್ಕಿ ಏನ ಇಮಾಮಿ ಹಾ ಎಫ್ಫಹುಗ ಅಲ್ಹಂದ ಕಿವಾಫಿ ಆತ ಏನ ದೇ ಆಮಿಂಕಿ ಅಂಜಿ ಇಮಾಮಿ ಹಾ ಎಕ್ಕೊ ಕಿವಾಫಿಯ ಇಮಾಮಿ ಹಾ ಎಕ್ಕೊ ಎಂಗ ಆಮಿಂಗಿ ಇರಕ್ಕಿ ಅಂಜಿ ಮಸ್ಸಲೇನೆ ಯಾಕುನೆ ಮನಾ ಕುರ ವ್ಯಾಫೆ ದೇ ಆಮಿಂಕಿ ಇಮಾಮಿ ಹಾ ವಾಕಿಂಗ್ ಏನ ಅಲ್ಹಂದ ಕಿವಾಫಿಯ ಏನ ದೇ ಆಮಿಂಕಿ ಏನೇ ಏನ ಇಮಾಮಿ ಹಾ ಎಕ್ಕೊ ಕಿಯಾಫಿಯ ಕಿ ಏನ ಎಂಗ ಆಮಿ ಮಸ್ಸಲೇನೆ ದೇ ಗೊಯ್ ದೇ ಗೊಯ್ ಓಹೋ ಸಜಿದಾಗೆ ಕಣಕ್ಕಿ ಎತ್ತಾಕೆ ಅಲ್ಲಾಹಮ್ಮ ಲಕ್ಕ ಸಜತ್ತು ಹದ್ದಾಡಿಸ್ಕರಾಕೋ ಎಮ್ಯಾಳ ಇಬ ಅಲ್ಲಾಹ ಸಜಿದ ಕೊಫೀನಿ ವಾಬಿಕ ಆಮಂತು ಯಾರ ಏ ಸಜಿದ ಖಾಸ ರುಕುಗೆ ಅಲ್ಲಾಹಮ್ಮ ಲಕ್ಕ ರಕಾತು ಹದ್ದಾಡಿಸ್ಕರಾಕೋ ಎಮ್ಯಾಳ ಇಬ ಅಲ್ಲಾಹ ರುಕು ಕೊಫೀನಿ ಇದು ಆಯ್ನ ರುಕು ಆ ಫುನ್ನಾಬು ಸಫ ಎವರ್ ಕುರಂಜಿ ಹೆಂಗಿ ಆನೆ ಫ್ಯಾಗಾನೆ ಕೊಳಂಗ್ ಎವರ್ ಕೊಫಿ ಯಾಕೆ ಬರಂಗು ನಾಯಕಿ ಮೀನು ಯಾಕೆ ಫುನ್ನಾಬಿನ ನಾನು ಎಮ್ಮಿಂಗೆ ಎವ್ವರಕ ಫುನ್ನಾಬ ಫುನ್ನಾಬ್ ಎವ್ವರ್ ಕುರಂಜಿ ಏನಂಗೆ ಎಮ್ಮೆಂತಿ ಬೇನಿ ಸೀದಲ್ಲ ದೆಂಗ್ ಏನ ತೆದು ಆಗುತ್ತ ಕಫೆನ್ನ ಹೋದ ಮ್ಯಾರ ಏನ ಯಾಕೆ ದೆಂಗ್ ಏ ಹುರಿ ಹೆಮ್ಮನೆ ತೆದೆನ್ನು ಕುರೋನ ಮಗ ಆಗಿನಮಿ ಅಂತೀವಿ ಗೊತ್ತಾಗ ಗಿನಮಿ ಅಂತೀವಿ ಗೊತ್ತಾಕಂಗೆ ಏನಂತೀವಿ ಅದೇ ಮಿ ಹಾರ ಹೊಣ್ಣ ನಿಮಿ ಮಿತನ ಬಲೆ ಮಿ ರೋಂಗ ರೋಂಗು ಸಫಾಕಿ ಮಿ ಹಾರ ಮಿ ರೋಂಗ ರೋಂಗು ಅಂತಿದ್ದು ವಜ್ಜಾನಿ ಮುನಿ ಏ ಗೊತ್ತ ಮಿ ಹಾರ ಹುರಿ ಹಾತನ ಸ್ವಾಕಿ ತನ ಕೊಡು ಗಾಮ ಕುರಿಯ ಕು ರೋಂಗೆ ಉನ್ನತನ ಕುರಿಯ ಕುರೋಂಗೆ ನುಹುರೆ ಎ ಜಮಾನ ಮಿ ಹಾರ ದನ್ ರೋಂಗ ಹಂಗೆ ಮೆಂಗೆ ಇತಿ ಮಾದು ಕುರಾನಿ ರೋಂಗು ನೆತೆಜ್ಜ ಸಫಾ ದಾಖನ ಸೇಂಗೆ ಮಿ ಹಾರ ರೋಂಗು ನೆತೆಜ್ಜಿ ಅದ ಹುರಿ ಹಾತನ ಗ್ಯಾಸ್ ಮಿ ಹಾರ ಬಾಕಿ ಜಿ ರಾಜ್ಯ ಕಂಜನ ಹುರಿ ಹ್ಯಾಗ ಅವ ಮೆಗ್ಗಸ್ ಮಿ ಹಾರ ರೋಂಗು ಇನ್ನ ಸಫಾದ ನಿಶಾಂಗ್ ಇನ್ನ ಮಸ್ತಿ ನೋವು ಈಗ ಮಸ್ತಿ ಹರಾಮ ಗಸ್ ಮಿ ಹಾರು ಹಿಂದೆ ಏ ನೀ ಹ್ಞೂ ನಂಗೆ ಹಾಂ ಹೇಳು ತೆರೆಯನ್ನು ದುನಿಯಾಗ ಮುಸ್ಲಿಮ್ ಮುಳೆ ನಮ್ಮ ಹೇಳು ತೆರೆಯನ್ನು ಮದು ಬಯಕು ಹೇಳು ತೆರೆ ಏಯ್ ಮಸ್ಸರೇ ಹಾಂ ಬೈಫಾ ಏಮ್ ಮಾನ ಸಫತೆದೂ ಕುರಿ ಅದೇ ಮೀ ಹಾ ಹುಣ್ಣಂಜಿ ಬರಬೂರೆ ಕುಡಕೊಂಗ್ ಹುಟ್ಟಸ್ ಗುಡಂ ಹುಟ್ಟಸ್ ಬೈಫಾರ್ ಉಂದಗುವ ಏ ಮೀ ಹಾಗೆ ಫ್ಯಾತಿಲ ಬಹಟ್ಟಂಜಿ ಹೇ ನಿಮ್ಮ ಹ್ಯಾ ಕುಡ ತೆಮ್ಮ ಸಾಕ ನೀವು ಏಕೀನಂಗ್ ಹೇ ಬಹಟ್ಟ ನಿಮ್ಮ ನೆಸಂಗೇನೆ ಬಹಟ್ಟ ಏನ ತೊಬಿ ಗೊತ್ತಂ ಹುರವೇನಿ ಗೊತ್ತ ತೊಬಿ ಗೊತ್ತಂ ಹುರವೇನಿ ಏ ಗೊತ್ತಂ ಹುರೀಮ ಮಿ ವಾಗುತ್ತ ಕಿ ಫಯಾ ಫಯ ಜಹಿ ಫ ಹುಣ್ಣಾನಿ ಜೆಹರಕ್ಕೆ ಎಬ್ಬಸ್ ಮಿಯ ಉದಗುಲೆ ನುವಾ ರುಕು ಅದ್ದಾಕ ಸಜಿದ ಅದ್ದಾಕ ಎಹನಸ್ ಬೈ ಎಮ್ಮಿ ಹುಂದೆ ಫಾ ಮಾ ಖ್ಯಾರಿ ಕೊಗ್ಗೆ ಹುರಿ ಮಾನೆ ಫಯ ಜಸ್ಸಂಗ್ ಹೆ ದೀಮ ಮಿ ವಾಗುತ್ತ ಕಿ ಉದಗು ವಾಗುಲ್ವ ಮಾ ದತಿ ವಾಗುಲ್ವೆ ವೈಫಾ ದತಿ ವಾಗುಲ್ವೆ ಎಮ್ಮ ಕೊಮ್ಮೆ ಮಿಯ ಕುಸ್ ಫ್ಯಾತಿರ ಬಹಟ್ಟನ್ ಜಿಹೇನ್ ಏನಕ್ಕೆ ದೇಕೊಂಡ ಹಮಯ ದೇಕೊಂಡ ಹಮಯ ದೆ ಫ್ಯಾಜಸ್ಸಾಮಿ ಹೋಮ್ ಫ್ಯಾಜಸ್ಸನ್ ಜಿನ ಅಬಸ್ ಇಮಾಮಾದಿ ಮಾಲ ಇಮಾಮಾದಿ ಮಾಲ ಅನೆಕ್ ಕೊಳು ಏನಕ್ಕೆ ಸ್ವಾಲ್ ಕೊರ ಅನೆಕ್ ಕೊಳು ಸಿ ಮನಗಾನಿ ಕೊಳುಗ ಹುಣ್ಣ ಮಿಯ ಕೊಮ್ಮೆ ಮಿಯ ಕುಸ್ ಫ್ಯಾಜಸ್ಸಂ ಏನ ಬಲಾನಿ ಇಮಾಮಾದಿ ಮಾ ಏನ ಏನ ಫೆರಿಗೆ ಇಮಾಮಾದಿ ಮಾ ಹುಣ್ಣ ಮಿಯ ಮಿಹ ಬಲ ಏನಕ್ಕೆ ಫ್ಯಾಗ ಏನ ಫ್ಯಾಜಸ್ಸ ಕೊಮ್ಮೆ ಮಿಯ ಕುಸ್ ಈ ಫರಾತಕ್ಕೆ ವಜ್ಜಿ ಏನಕ್ಕೆ ಬಾ ಫರಾತ ಈ ಫರಾತಕ್ಕೆ ವಜ್ಜಿ ಏನಕ್ಕೆ ನಾ ಫರಾತ ಏ ಗೊತ್ತ ಬಲಂಜಿ ಅಂದ್ರೆ ಬೈ ಮಿ ಹ್ಞೂ ಏ ಗೊತ್ತ ಕಣ್ಣು ಬಲೆ ಆಗಿ ನಮಿ ಅನ್ನ ಮಿಹ ಅದೇ ಕೊಡ ಬಸ್ ಬರಂಕ ಏನ ವಿಸ್ನಾ ಹುಣ್ಣ ಕೊಮ್ಮೆ ಮಿಯ ಕುಸ್ ಬಲಾನಿ ಏನಗೆ ಇಮಾಮಾದಿ ಮಾಲವಾದಿ ಮಾಲ ಏನ ವಿಸ್ನಾನಿ ಏ ಕೊಳು ಏನ ಸೀದಾ ಕುರಾನಿ ಅದಿ ಫಯ ಫಯಜಸ್ಸಾನಿ ದೆನ್ ಅನೇಕ ಕು ಅನೆ ನಿಕೊಳ ದೆನ್ ಜಿ ಮಾವಾ ಏ ಗೊತ್ತ ಸಫು ಹೆದು ಹಾಂ ಉದ್ದವಾನ ಉದ್ದವಾನ ಏನ ಕುರಿಯ ಜಸ್ಸ ಅದು ಮಿಸಾಲಕ ಏನ ಅನೇಕ ಕಾ ಜೆ ತೆರೆಗೆ ಜಾಗ ನೋಜ್ಜಿ ಏನ ಜಸ್ಸ ಆಸ್ಲಿ ನಮಾದ ಮೂರು ಫಜಸ್ಸ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾದುಗೆ ಎದ್ದು ಹಾಕುವನಿಕೋ ಅಬ್ದುಲ್ ಇಬ್ನ್ ಅಬ್ಬಾಸ್ ಯಕಲಿಫಾನ್ ಕನಾಯ್ ವಾಯ್ ಫರಾತ್ಗೆ ಜಸ್ಸ ವಾಯ್ ಫರಾತ್ಗೆ ಹುಟ್ಟಿ ಬಡಾಗದು ಫಹತು ಕಲಿಫಾನ್ ಹಿಂಗಿಪ್ಪ ಹಂಗೆ ನೈ ಕನಾಯ್ ಫರಾತ್ ರಸೂಲುಲ್ಲಾಹ ಏನು ಬೈ ಫರಾತ್ ಕಲಿಫಾನೆ ಮಾಡಕುರ ಏ ದೆಮಿ ಹುನ್ನ ಮಾದು ಕುರಂಜ ಮಾವು ಮೊಮ್ಮಿ ಹುಣ್ಣಂಜೆ ಮಾಮಿ ಹಾ ಕನಾಯ್ ಫರಾತ್ ಎ ಕಲಿಫಾನ್ ಫಹತು ಹೆಂಗೆ ಇಪ್ಪ ಹಾಗೆ ನೈ ಕಲಿಫಾನ್ ಕನಾಯ್ ಫರಾತ್ ನಮಾದ ಕಣ್ಣ ಅನ್ನ ನೆ ಬಿಸ್ಬಾದ ನಮಾದ ಕಣ್ಣ ಅನ್ನ ನೆ ಬಿಸ್ಬಾದ ಏ ನಮಾದಕ್ಕೆ ಕುರುವೆ ರಂಗಳು ಕಂತತ್ತಂಗೆ ಇಸ್ಲಾಹ್ ಏನು ಇವತ್ತಿ ಫಾಕ್ಸಿರು ಫಿ ಹಿದ್ದು ಕಿಯೇನೆ ದುವ ಮಸ್ಸನ್ನು ಎದುವಾಗೆ ಮಕಾಮೆ ಏಯ್ ರಂಗಳಿ ಎಂಬನ ವಿಧಾನ ರಂಗಳಿ ಎದುವ ತಕ್ಕಿಯು ರಂಗಳಿ ಬಾರದ ಸ್ವಾದುವ ತಕ್ಕಿಯು ಎನ್ನಮ ಕಿಯೇನೆ ಏನ ಏನ ಬೇನು ದುವಾಯಂಗಮಕ್ಕೂ ಅರವಿಬಾಂ ಶರತಂಗಿ ಅರವಿಬಾಂ ಕಿಯೇನೆ ದುನಿಯಾ ಆಖರತಂಗದಿ ಆಖರತಿಗೆ ಹೇಬಂಗದಿ ಬೇನು ದುವಾಯಂಗ ಕಿಯೇನೆ ಸಜಿದಾಗೆ ಸುಖೂಗ ಎಸ್ ಏ ರಸೂಲ್ ಸಮಾಧಿ ಸುಖುರ ಬಹಿನಿ ಅಳಾ ಏನಗೆ ರಸ್ಕಲಾಂಗಿ ಎಮ್ಮೆ ಕ್ಯಾರಿ ವೇಗಂ ಬಾಬಕ್ಕಿನ ಸಜಿದಾಂಗ ಉನ್ನ ಬಗ್ತೆ ಸಜಿದಾಗೆ ತೇ ಬ್ಯಾಮಿ ಹು ದುವಾ ಕೊರು ಗಿನ ಕುರಾರ ಗಿನ ಕುರಾರ ದುವಾ ಕೊರು ಗಿನ ಕುರಾರ ದೇ ಕೈಫಾನ್ ವಿದಾಳ ಫಹುರಿ ಯಸ್ ಗಿನ ತಸ್ಬಿಯ ಜಿಕುರು ದುವಾ ಎನ್ನು ವಿದಾಳ ಫಹುರಿ ಏಕ ನಿಫಾನ್ ಗಿನ ವಿದಾಳ ಫಹುರಿ ಜಿಕುರು ಅಲ್ಲಾಹ್ ಮತಿರ ಕುರ ಬಾಫುರಿ ಎಮ್ಮ ದುವಾ ವಿಸ್ ಕುರನ್ ಜಿಹೆ ನೆತಾನ್ ಮಿಯಾ ಬಿಯಾ ಮುಪ್ಪಾ ಅಮಿಲ್ಲ ಬಹಕು ಮಸ್ಲು ಕುರವೇನ ಏಯ್ ಇಲ್ಮರಿಂಗ್ ಎಮ್ಮೆ ರಾಜಿ ಹೋದಕ್ಕೆ ನಮಾದು ಸುಮ್ಮನೆ ನಮಾದ ಸದಿ ಫರ್ದು ನಮಾದ ಫರ್ದು ನಮಾದ ಎಮ್ಮೆ ಇತ್ತಿಫಾಗು ಇಲ್ಮರಿಗೆ ಇತ್ತಿಫಾಗು ಅರೆ ಬಸ್ನು ಬಹಕು ದುವಾನು ಕುರವೇನ ಫರ್ದು ನಮಾದು ದೆನ್ ಸುಮ್ಮನೆ ನಮಾದಗೆ ಬಹುರಿ ಖಿಲಾಫ್ ಇಲ್ಮರಿಂಗೆ ಅಬು ಹನಿಫಾ ವಿದಾಳ ಫನಿ ಸುಮ್ಮನೆ ನಮಾದು ಮಸ್ಸನ್ನತೆ ಎಮ್ಮಿ ಹೆಗ್ಗೆ ಬಹು ಕಿಯಸ್ ಅದಿವಸ ಏನು ಬೈಂಗ್ ಇಲ್ಮರಿಂಗೆ ಬಹುರಿ ವಿದಾಳ ಸುಮ್ಮನೆ ನಮಾದು ಏನ್ ನಮಸ್ ಈಗ ರಾಜಿ ಹೋದಕ್ಕೆ ನಮಾದು ಅರೆ ಬಸ್ನು ಬಹಕು ನುಕಿಯು ನಮಾದು ನಮಾದು ಬೇರು ಗದಂಗೆ ಮೀ ಹಕ್ಕು ಎಮ್ಮಿ ಹೆಗ್ಗೆ ಬಸ್ ಇಫ್ತಿಯಾರ ಕೊಡಬೇಕು ನಸ್ಸದೆ ಐಫೇಶು ಮಸ್ಸಲೆ ಅನ್ನತೆ ಮನೇಲಿ ನೋನೆ ವಾಯ್ಫರಾತ ಮುತುಮೆ ಯಾರು ಏ ನಿಧಾನ ಫರತ ಫರಂ ಓಹೋ ಅಣ್ಣ ಯಾರು ಮಸ್ಸಲೆನ್ನೇ ದೆಮ್ ಫಹಂ ಅದಿ ನೂ ನಿಧ ನಿಸಾನೆ ಫರಾತ ಬದಲು ಅನ್ನಿಸ್ ಮಸ್ಸಲೆ ಅಂದೆ ನಾನು ನಿಧಿ ಆಸೆ ಏನ ತಂಕುಳ ನಿಧಾನ ಉಂದಗೂ ಎಲೆ ಹಂಗೆ ಫರಾತ ಬದಲು ಅನ್ನಿಸ್ ಮಸ್ಸಲೆ ಅಂದೆ ಎ ಫರಾಯ್ ಬದಲು ಕೊಲ್ಲು ಏ ನಿಧಾನ ಫರ ಆರು ಎದೆಮ್ ಏಗೆ ಮುರಾದಕ್ಕೆ ಏ ದುವಾ ತಕ್ಕಿ ಆನೆ ಗೊತ್ತಂಗೋ ಎಗೆ ಕನಾತ ಕನಾತ ಅರಿಯ ದೆಂಗ್ ಹೆಂಗ್ ಬೈ ಫಾರ್ ಓ ಏನ ಐ ಬಾಳ ಹೆಜ್ಜೆಕಿ ನಂಗೆ ನೂ ನಿಧೆ ಉಳ ನೀವು ಹಾಂ ತಕ್ಕುಲೀಫ್ ಹಾಕೊಂಡು ನಮ್ಮ ಇನ್ವಸ್ ನಿಧೆ ಏನೇ ಹೆಂಗೋ ಹೇಗೆ ಏಹ್ ಐ ಬಾಳು ಸಿದಾನು ಐ ಬೋಧರಲ್ಲಿ ಆಗ ಮಿತನಲ್ಲೇ ಒಂದರು ಬೈ ಫಾರು ನೂ ನಿಧೆ ಹೆಂಗಿನ ಇರೋ ತೀಮ ಐ ಬಾಳು ಬಸ್ವಾನ ಬೈ ಫಾರು ದೆಂಗ್ ಏನ ತಕ್ಕುಲೀಫ್ ಹಾಕವೆಗೆ ನಾನು ಹ್ಞೂ ದೆಂಗ ಸುಮ್ಮನೆ ಗೊತ್ತಾಕಿ ಇದೆಂಗ ಐ ನೀ ಓತಾಫೈದ್ದಾರಲ್ಲೇ ಆಗಿರುತ್ತೆ ಇದೆ ಸುಮ್ಮನೆ ಗೊತ್ತಾಕಿ ಹಾಂ ಮಸ್ತೇ ಬಂಡು ಮನ ಹಾಕೋತಿ ಬಂಡು ನಿಧುಮಕ್ಕಿ ಮನ ಹಾಕ ಫಿರ್ಹೀನು ಸಂಹೀನು ಬಸ್ ಬಂಡು ನಿಧುಮಕ್ಕಿ ಮನ ಹಾಕೋ ವ್ಯಾಸವಾಕಮೆ ಅದೇ ಸುಕೊಂಡು ನರಕಾಯಾಗ ಹಲ್ವರಂತಿ ಬೇಕೋತೆ ನರಕಾಯಾಗ ನರಕಾಯಾಗ ಹಲ್ವರಂತಿ ಬೇಕೋತೆ ಗಿನಮಿ ಹಂಗೆ ಬಂಡು ಗಿನಮಿ ಹಂಗೆ ಬಂಡು ಇದೆ ಯಾವುದಕ್ಕೆ ಶೈತಾನಿ ಕಮೆದ್ದೆ ಏಯ್ ಅಬದು ಬಸ್ ನಫ್ಸು ಲೆಬಿಗೆನ್ ದಾನಿ ನಸ್ ನಫ್ಸು ನ ಹಾನುವ ಫಿಯಾನು ಬಯ ಕೂಡ ದೂ ಕೊಲ್ಲೇ ಯಾ ಕೂಡ ಕುಜ್ಜ ದೂ ಕೊಲ್ಲೇ ಬರೇ ಅಳಾನಿಲ್ಲ ಯಾ ಕುಜ್ಜ ಫರ್ತವಾಗಿ ದಾನಿ ವಾಯ್ ವಾ ತುಂ ಕಾ ವಾ ತುಂ ವಾಯ್ ತೆರಿಯ ಕವಾನ್ ಡೈರು ಮ್ಯಾನು ಫೆಂಗ್ ಅಳಾನಿಲ್ಲ ಫಿಯಾ ಯಾರು ಅರಬಿ ಕರಾಯಾಗ ಸೌದಿಗ ಸ್ವರಗಿನ ವಾಯ್ ತೆರಿ ಕಿ ಬೆಂಗೆ ಕೂಡ ಇರ ಕೊಳೆ ನೋಡೆ ದಾರಿನ ಎಹೆಂ ಬೆಂಗೆ ವಾಯ್ ತೆರಿ ನ ಬೆಂಗೆ ದಾರಿ ಅರಗಿನ ವಾಯ್ ತೆರಿ ಏ ವಾ ತುಂ ಕುಜ್ಜ ಹಿ ಫಂ ಫರಾನೆ ಫುರತ ಏನು ಹಾನುವನ್ ಜಿಹೇನೆ ತರ್ಬಿಯತ್ ಇಲ್ಲಿ ತರ್ಬಿಯತ್ ಲವ್ವಾಫೇನಿ ದೀನುಗ ಎ ಬ್ಯಾ ಜಿಹೇನ ಕುರಿ ಅಗ್ಗೆನ್ ದಮ್ಮ ಎಂಬಫ ತರ್ಬಿಯತೆ ಕುಜ್ಜ ಹಾನುವನ್ ಜಿಹೇನ ವಾತು ಕುಜ್ಜ ಆ ಕನಾತ್ವ ಕಂಕೋ